ಲೋಕ ಪ್ರೇಮ ಲೋಕ ನನ್ನ ಮನೆಯೀಗ ಇಲ್ಲಿ ನಾನು ನನ್ನ ಹೆಂಡತಿ ನನ್ನ ಮಗುವೇ ಪ್ರತಿ ರಾತ್ರಿ ಪ್ರತಿ ಹಗಲು ಬರಿ ನಗುವೇ ಬರಿಸಿದೆ ಜೀವ ಬೆರೆಸಿದೆ ನೋವ ಮರೆಸಿದೆ ಕಾವೇರಿ ನನ್ನ ಗಂಗ ನಾ ಕಪಿಲ ನಿನ್ನಿಂದ ಪಡಕೊಂಡೆ ನಾ ಸಕಲ ಯಾವ ಲೋಕದಲ್ಲಿದ್ದೀಯ ದೇವಲೋಕ ಪ್ರೇಮಲೋಕ ನನ್ನ ಮನೆಯೀಗ ಇಲ್ಲಿ ನಾನು ನನ್ನ ಗಂಡ ನನ್ನ ಮಗುವೇ ಪ್ರತಿ ರಾತ್ರಿ ಪ್ರತಿ ಹಗಲು ಬರೀ ನಗುವೇ ಪ್ರತಿ ರಾತ್ರಿ ಪ್ರತಿ ಹಗಲು ಬರಿ ನಗುವೇ